ರಾಷ್ಟೀಯೋದ್ಯಾನ ಮತ್ತು ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಮಕ್ಕಳ ದಸರಾ ಕಾರ್ಯಕ್ರಮ ಉತ್ತಮ ವೇದಿಕೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ದೇಶಭಕ್ತಿ ಗೀತೆ. ಮೊದಲಿಗೆ ಜಾಹೀರಾತು. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ಸ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ ಕಾರ್ಡ್ ಸುರಕ್ಷಿತ. ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ ಕುಸುಬೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ MA ಅವರೊಂದಿಗೆ ಸಂದರ್ಶನವನ್ನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳಿ ಕುಸುಬೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ MA ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಸುಬೆ ಬೆಳೆ. ಹಿಂಗಾರು ಹಂಗಾಮಿಗೆ ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾರೆ. ಮುಖ್ಯವಾಗಿ ಎಣ್ಣೆಕಾಳಿನ ಬೆಳೆಯಾಗಿರುವುದರಿಂದ ರೈತ ಬಾಂಧವರು ಪ್ರಾಚೀನ ಕಾಲದಲ್ಲಿ ಅಥವಾ ನಮ್ಮ ಹಿಂದಿನ ನಮ್ಮ ಹಿರಿಯರು ಈ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ರು ಹಿಂಗಾರು ಹಂಗಾಮಿನಲ್ಲಿ. ಇತ್ತೀಚೆಗೆ ಇದರ ಕ್ಷೇತ್ರ ಕಡಿಮೆಯಾಗಿದೆ. ಆದರೂ ಕೂಡ ನಮ್ಮ ಭಾಗದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ಕುಸುಬೆ ಬೆಳೆಯನ್ನು ಜೋಳದ ಜೊತೆ ಅಥವಾ ಏಕ ಬೆಳೆಯನ್ನಾಗಿ ಕೂಡ ರೈತ ಬಾಂಧವರು ಬೆಳೀತಾರೆ. ಇದರ ಸುಧಾರಿತ ಬೇಸಾಯ ಕ್ರಮಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರಜ್ಞರು ಹಾಗೂ ಮುಖ್ಯಸ್ಥರು, ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಡಾಕ್ಟರ್ ಬಸವಣ್ಣಪ್ಪ MA ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ಎಲ್ಲಾ ರೈತ ಬಾಂಧವರಿಗೆ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೇನೆ. ಇವತ್ತಿನ ದಿವಸ ತಾವೆಲ್ಲ ಕೇಳಿದ ಹಾಗೆ ಕುಸುಬೆ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಎಣ್ಣೆ ಕಾಳು ಬೆಳೆ. ಸೊ ಇದನ್ನ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಇರ್ಬೋದು, ಕಲಬುರಗಿ, ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು, ಯಾದಗಿರಿ ಈ ಎಲ್ಲ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಸೊ ಇದನ್ನು ತಾವು ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಕ್ಷೇತ್ರ ಕಮ್ಮಿ ಆಗ್ತಾ ಇದೆ. ಕಾರಣ ಇಷ್ಟೇ, ಇದರಲ್ಲಿ ಮುಳ್ಳು ಇರ್ತವೆ. ಸೊ ರೈತರು ಅದನ್ನ ಕೊಯ್ಬೇಕು ಅಂತಂದ್ರೆ ಬಹಳಷ್ಟು ವಿಚಾರ ಮಾಡ್ತಾರೆ. ಸೊ ಹಾಗಾಗಿ ಮುಳ್ಳಿರೋದ್ರಿಂದ ಇದನ್ನ ಬೆಳಿಲಿಕ್ಕೆ ಸ್ವಲ್ಪ ಬೆಳಗ್ಗೆನೆ ಎದ್ದು 6 ಗಂಟೆಗೆನೆ ಹೋಗಿ ಕೊಯ್ಬೇಕಾಗುತ್ತೆ, 6 ರಿಂದ 8 ಗಂಟೆ ಒಳಗೆ. ತದನಂತರ ಕೊಯ್ಬೇಕು ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಈಗ ಬಹಳಷ್ಟು ಸೂರ್ಯಪಾನವನ್ನ ಬೆಳೀತಿದ್ದಾರೆ, ಸೋಯಾಬೀನ್ ಬೆಳೀತಾ ಇದ್ದಾರೆ, ಹಾಗಾಗಿ ಶೇಂಗಾವನ್ನು ಬೆಳೀತಿದ್ದಾರೆ. ಸೊ ಈ ಒಂದು ನಮ್ಮ ಕುಷ್ಬಿಯ ಕ್ಷೇತ್ರವನ್ನ ಈ ಮೂರು ಬೆಳೆಗಳು ಅದನ್ನ ಆವರಿಸಿರೋದ್ರಿಂದ ಇದರ ಕ್ಷೇತ್ರ ಕಮ್ಮಿ ಆಗ್ತಾ ಇದೆ. ಹೇಳಿ ಸರ್, ಆದ್ರೂ ಕೂಡ ನಮ್ಮ ಭಾಗದಲ್ಲಿ ಈಗ ಕಡಲೆ ಜೊತೆಗೆ ಜೋಳದ ಜೊತೆಗೆ ರೈತ ಬಾಂಧವರು ಇದನ್ನ ಮಿಶ್ರ ಬೆಳೆಯಾಗಿ ಬೆಳೀತಾರೆ. ಇತ್ತೀಚಿನ ದಿನಗಳಲ್ಲಿ ಕುಷಿಬೆ ಆರೋಗ್ಯಕರವಾದಂತಹ ಒಂದು ಬೆಳೆ ಅಂತಲೂ ಕೂಡ ಹೇಳ್ತಾರೆ. ಔಷಧೀಯ ಗುಣಗಳಾಗಿರ್ಬೋದು, ನಮ್ಮ ಬದುಕಿಗೆ ಬೇಕಾಗಿರುವಂತಹ ಒಂದು ಎಣ್ಣೆಕಾಳಿನ ಬೆಳೆ, ಇದರ ಒಂದು ಉಪಯೋಗ ನಮ್ಮ ರೈತ ಬಾಂಧವರಿಗೆ ಪ್ರಾರಂಭದಲ್ಲಿ. ತಾವು ಕೇಳಿದ ಹಾಗೆ ಈ ಕುಷಿಬೆ ಎಣ್ಣೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಯಾವ್ದಾದ್ರು ಈಗ ಶೇಂಗಾ ಎಣ್ಣೆಗೆ ಹೋಲಿಸಿ ನೋಡಿದ್ರೆ, ಮತ್ತೆ ನಮ್ಮ ಸೂರ್ಯಪಾನ ಎಣ್ಣೆಗೆ ಹೋಲಿಸಿ ನೋಡಿದ್ರೆ, ಕುಷ್ಬೆ ಎಣ್ಣೆ ನಮ್ಮ ತಾತ ಮುತ್ತಾತರೆಲ್ಲ ಇದನ್ನ ಗಾಣದಲ್ಲಿ ಕುಷ್ಬೆಯನ್ನ ಹಾಕಿ ಎಣ್ಣೆ ತೆಗೆದು ಅದನ್ನ ಅಡಿಗೆಗೆ ಬಳಸ್ತಾ ಇದ್ರು. ಕಾರಣ ಇಷ್ಟೇ, ಇದರ ಎಣ್ಣಿನಲ್ಲಿ ಅಂದ್ರೆ ಇದರ ತೈಲದಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ, ಅದು ಕಮ್ಮಿ ಇರೋದ್ರಿಂದ ಅದು ಏನಾಗುತ್ತೆ, ಈ ಹೃದಯ ಕಾಯಿಲೆಯಿಂದ ಬಳಲ್ತಕ್ಕಂತ ಜನರಿಗೆ ಇದೊಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಎರಡನೇದು, ಇದರ ಎಣ್ಣೆಯ ವಾಸನೆ ತುಂಬಾ ಚೆನ್ನಾಗಿರುತ್ತೆ, ಸ್ವಾದವತವಾಗಿರುತ್ತೆ, ಮತ್ತು ಅದರ ಒಂದು ವಾಸನೆ ಅಂತ ಕರಿತೀವಿ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಒಗ್ಗರಣೆ ಕೊಡಬೇಕಾದ್ರೆ ತುಂಬಾ ಬಹಳಷ್ಟು ಜನ ಇಷ್ಟಪಟ್ಟು ಈ ಕುಸುಬೆ ಎಣ್ಣೆನಲ್ಲಿ ಮಾಡಿದ್ದೀನಿ ಅಂತಂದ್ರೆ ಬಹಳ ಜನ ಅದನ್ನ ತಿಂಡಿ ತಿಂತಕ್ಕಂಥದ್ದಾಗಿರ್ಲಿ ಅಥವಾ ಪದಾರ್ಥಗಳನ್ನ ತಿಂತಕ್ಕಂಥದ್ದು ಆಹಾರದ ಪದಾರ್ಥಗಳನ್ನ ತಿನ್ನುವಾಗ ಬಹಳ ಇಷ್ಟಪಡ್ತಾರೆ. ಸೊ ಹಾಗೆ ಕುರುಕುರಿ ಇತ್ತೀಚಿನ ದಿನಗಳಲ್ಲಿ ಕುರುಕುರಿ ಬಹಳಷ್ಟು ಹುಡುಗರಿಗೆ ಇಷ್ಟ. ಸೊ ಅದನ್ನ ಕರಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಜೊತೆಗೇನೆ ಈ ಬಹಳಷ್ಟು ಜನರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಈ ಹೃದಯ ಕಾಯಿಲೆಯನ್ನ ಕಡಿಮೆ ಮಾಡ್ಬೇಕಂತಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ತಕ್ಕಂತ ಈ ಎಣ್ಣೆಯನ್ನ ಅಥವಾ ತೈಲವನ್ನ ತಿನ್ನೋದ್ರಿಂದ ಒಳ್ಳೆ, ಅದರಲ್ಲಿ ವಿಶೇಷವಾಗಿ ಈ ಕುಸುಬಿಗೆ ಬಹಳ ಪ್ರಮುಖವಾಗಿರುತ್ತೆ. ಇನ್ನೊಂದು ಈ ಸಂಧಿವಾತ ಅಂತ ಕರಿತೀವಿ, ಜಾಯಿಂಟ್ ಪೇನ್ಸ್ ಅಂತ ಕರಿತೀವಿ, ಆ ಜಾಯಿಂಟ್ಸ್ ಪೇನ್ ಅನ್ನು ಕೂಡ ಇದನ್ನ ನೋವನ್ನ ನಿವಾರಕವಾಗಿರುತ್ತೆ. ಅದ್ರ ಜೊತೆಗೆ ಈ ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ, ಕಾಸ್ಮೆಟಿಕ್ ಆಗಿ ಬಳಸ್ತಿರ್ತಾರೆ. ಮತ್ತೆ ಹೆಣ್ಮಕ್ಳು ಲಿಪ್ಸ್ಟಿಕ್ ಗಾಗಿ ಇದರ ಪೆಟಲ್ಸ್ ಅಂತ ಕರಿತೀವಿ, ಹೂವಿನ ದಳಗಳನ್ನ, ಸೊ ಅದನ್ನು ಕೂಡ ಬಳಸ್ತಿರ್ತಾರೆ. ಅದ್ರ ಜೊತೆ ಜೊತೆಗೆನೆ ಊಟದಲ್ಲಿ ಇದನ್ನ ಪೆಟಲ್ಸ್ ಅನ್ನ ಬಳಸ್ತಿರ್ತಾರೆ, ಸೊ ಹೂವಿನ ಪೆಟಲ್ಸ್ ಅನ್ನ ಬಳಸ್ತಿರ್ತಾರೆ. ಸೊ ಹೀಗಾಗಿ ಇದು ಒಂದು ಔಷಧಿ ಯುಕ್ತವಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾಗಿ. ಡಾಕ್ಟರ್, ಈಗ ನನಗೊಂದು ನೆನಪಾಗುತ್ತೆ, ನಮ್ಮ ಹಿರಿಯರು ಇದನ್ನ ನಾವು ಚಟ್ನಿಯನ್ನಾಗಿ ಕೂಡ ನಾವು ಹಿಂಡಿಯನ್ನಾಗಿ ಕೂಡ ನಾವು ಬಳಕೆ ಮಾಡ್ಕೋತಿದ್ವಿ. ಕುಸುಬೆ ಚಟ್ನಿ ಕೂಡ ತುಂಬಾ ಚೆನ್ನಾಗಿ, ಯಾಕಂದ್ರೆ ಬಿಳಿಜವಾಳದ ರೊಟ್ಟಿ, ಕುಸುಬೆ ಚಟ್ನಿ, ಶೇಂಗಾ ಚಟ್ನಿ, ಪ್ಲಸ್ ಸೊಪ್ಪಿನ ಪಲ್ಯಗಳು, ಅದರಲ್ಲಿ ಹಕ್ರಕಿ ಪಲ್ಯ ಅಂತ ನಾವು ಬಹಳಷ್ಟು ಜನ ಹೊಲಕ್ಕೆ ಹೋದಾಗೆಲ್ಲ ಗಂಡ ಹೆಂಡತಿ ಕುತ್ಕೊಂಡು ಯಾವ ತಿಂತಾರಂದ್ರೆ ರೊಟ್ಟಿ ಪ್ಲಸ್ ಕುಸುಬೆ ಚಟ್ನಿ, ಶೇಂಗಾ ಚಟ್ನಿ, ಹಕ್ರಕಿ ಪಲ್ಯ ಇಂಥವನ್ನ ತಿಂತಾ ಇದ್ರೆ ಅವರ ಒಂದು ಸಂತೋಷನೇ ಬೇರೆ ಇರ್ತದೆ. ಹೌದು, ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಒಂದು ನಮ್ಮ ಕುಸುಬೆ ಎಲ್ಲ ಜಜ್ಜಿ, ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಕಿ, ಉಪ್ಪು ಖಾರ ಹಾಕಿ ಒಂದು ಹಿಂಡಿ ಮಾಡಿಬಿಟ್ರೆ, ಪ್ರತಿ ಅದರಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ಬಿಟ್ರೆ ಅದ್ರ ಊಟ ರುಚಿನೇ ಬೇರೆ ಚೆನ್ನಾಗಿರುತ್ತೆ. ಕುಸುಬೆಗೆ ಬಹಳ ಮಹತ್ವ ಆಗಿರ್ತಕ್ಕಂಥ. ಹೌದು, ಒಳ್ಳೇದು ಸರ್. ಮುಖ್ಯವಾಗಿ ನಮ್ಮ ಹಿಂಗಾರು ಸದ್ಯದಲ್ಲಿ ರೈತ ಬಾಂಧವರು ಕಡಲೆಯನ್ನು ಬೆಳೀತಾರೆ, ಮುಖ್ಯವಾಗಿ ಕುಸುಬೆಯನ್ನು ಕೂಡ ಇತ್ತೀಚೆಗೆ ರೈತ ಬಾಂಧವರು ಒಲವನ್ನ ತೋರಿಸ್ತಿದ್ದಾರೆ. ಇದರ ಒಂದು ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಯಾವ ಒಂದು ಮಣ್ಣಿಗೆ ನಮ್ಮ ಹಿಂಗಾರು ಹಂಗಾಮಿಗೆ ಸೂಕ್ತ ಅಂತ ತಾವು ಹೇಳ್ತೀರಿ? ಸೊ ವಿಶೇಷವಾಗಿ ಕುಸುಬೆಯನ್ನ ನಾವು ಈ ಒಣ ಪ್ರದೇಶದಲ್ಲಿ ಹೆಚ್ಚು ಬೆಳಿತೀವಿ, ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳಿತೀವಿ. ಮತ್ತು ಕೆಲವೊಂದು ಪ್ರದೇಶದಲ್ಲಿ ಎಲ್ಲೆಲ್ಲಿ ರೈತರಿಗೆ ನೀರಾವರಿ ವ್ಯವಸ್ಥೆ ಇರುತ್ತೆ ಅಂತದ್ರಲ್ಲೂ ಕೂಡ ಈ ಕುಸುಬೆಯನ್ನ ಬೆಳಿಬಹುದು. ಸೊ ವಿಶೇಷವಾಗಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಅಂದ್ರೆ ಕಪ್ಪು ಮಣ್ಣು. ಸೊ ಒಣ ಪ್ರದೇಶದಲ್ಲಿ ಕಪ್ಪು ಮಣ್ಣನ್ನ ಕುಸುಬೆಯಲ್ಲಿ ಯಾಕೆ ಬೆಳೀತಾರ ಅಂತಂದ್ರೆ ಅದರಲ್ಲಿ ಒಂದು ತೇವಾಂಶವನ್ನು ಹಿಡಿದುಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೆ ನಾವು ಕೆಂಪು ಮಣ್ಣಿಗೆ ಹೋಲಿಸಿ ನೋಡಿದ್ರೆ. ಹಾಗಾಗಿ ಕಪ್ಪು ಮಣ್ಣು ಕುಸುಬೆಯನ್ನ ಬೆಳೀಲಿಕ್ಕೆ ಬಹಳ ಸೂಕ್ತವಾಗಿದೆ ಕಪ್ಪು ಮಣ್ಣು. ಆಮೇಲೆ ರೈತರು ಈಗ ನೀರಾವರಿಯನ್ನ ಯಾಕೆ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾ ಇಲ್ಲ ಅಂತಂದ್ರೆ ನೀರಾವರಿಗೆ ಸೂಕ್ತವಾಗಿರತಕ್ಕಂಥ ತಳಿಗಳ ಲಭ್ಯತೆ ಕಮ್ಮಿ ಇದೆ. ಒಣ ಕ್ಷೇತ್ರಕ್ಕೆ ಆದ್ನೇಪ ಅಂದ್ರೆ ಅಥವಾ ಮಳೆಯಾಶ್ರಿತ ಪ್ರದೇಶಕ್ಕಾದ್ರೆ ಕುಸುಬೆಗಳ ತಳಿಗಳು ತುಂಬಾ ಚೆನ್ನಾಗಿದ್ದಾವೆ. ಹಾಗಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ಈ ಕುಸುಬೆಯನ್ನ ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಯಾರಾದರೂ ಸವಲತ್ತು ನೀರಾವರಿ ಸವಲತ್ತು ಇತ್ತು ಅಂದ್ರೆ ಅವರು ಈ ಕುಸುಬೆಯನ್ನು ನೀರಾವರಿನಲ್ಲೂ ಕೂಡ ಬೆಳಿಬಹುದು. ಅಂತಂದ್ರೆ ನಮ್ಮ ಮುಖ್ಯವಾಗಿ ಕಪ್ಪು ನೆಲ ಮಳೆಯಾಶ್ರಿತಕ್ಕೆ ಇದು ಒಂದು ಸೂಕ್ತವಾದಂತಹ ಒಂದು ಬೆಳೆ ಹಿಂಗಾರು ಹಂಗಾಮಿಗೆ. ಸೊ ಇದು ಒಂದು. ಇನ್ನು ನಾವು ಈ ಒಂದು ಕುಸುಬೆಯ ತಳಿಗಳಿಗೆ ಬಂದ್ರೆ ಪ್ರಮುಖವಾಗಿರ್ತಕ್ಕಂಥ ತಳಿಗಳಂದ್ರೆ ಅಣ್ಣಿಗೇರಿ 1 ಅಂತ ಕರೀತೀವಿ, ಅದು ನಮ್ಮ ಹಳೆ ತಳಿ, ಹಳೆ ತಳಿ. ಆಮೇಲೆ ಅಣ್ಣಿಗೇರಿ 2 ಅಂತ ಇದೆ. ಅದ್ರ ಜೊತೆ ಜೊತೆಗೆ ಹೊಸ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ, ISFS 764 ಅಂತೇಳಿ, 64 ಅಂತೇಳಿ. ಇದು ಕೂಡ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಬೀಜದ ಲಭ್ಯತೆ ಇದೆ, ರೈತರು ಅದನ್ನ ಉಪಯೋಗವನ್ನ ಪಡ್ಕೊಳ್ಬಹುದು. ಇವು ಬಹಳ 3 ಪ್ರಮುಖವಾಗಿರ್ತಕ್ಕಂಥ ತಳಿಗಳಿದ್ದಾವೆ. ರೈತರು ಅದನ್ನ ದಯವಿಟ್ಟು ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲೂ ಸಿಗುತ್ತೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲೂ ಸಿಗುತ್ತೆ, ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಿಗುತ್ತೆ. ರೈತರು ಇದನ್ನ ಬಳಕೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಈಗ ಈ ಕುಸುಬೆಯನ್ನ ಬಿತ್ತುವಂತ ಕಾಲ ಸಮಯ, ಸೊ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಗಾದಿ ಇದೆ, ಉಡೇನ್ ಕಾಳಕ್ಕಿಂತ ಹಿಡಿಯನ್ ಕಾಳ್ ಮುಂದ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಬೆಳೆಗಳನ್ನ ಮುಂಗಾರಿನಲ್ಲಿ ಆಗಿರ್ಬೋದು ಹಿಂಗಾರಿನಲ್ಲಿ ಆಗಿರ್ಬೋದು ಬೆಳೀತಕ್ಕಂಥದ್ದು ಅದು ಸೂಕ್ತವಾಗಿರ್ತಕ್ಕಂಥ ಕಾಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ನಾವು ಕುಸುಬಿಯನ್ನ ತೆಗೆದುಕೊಳ್ಳೋದಾದ್ರೆ ಹಿಂಗಾರಿನಲ್ಲಿ ಸೆಪ್ಟೆಂಬರ್ 15 ಅಕ್ಟೋಬರ್ 15 ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ದಯವಿಟ್ಟು ರೈತರು ಈಗಾಗಲೇ ಮಳೆ ಆಗಿದೆ, ಹೊಲವನ್ನ ತಯಾರಿ ಮಾಡ್ಕೊಂಡಿದ್ದಾರೆ, ಈ ಒಂದು ಅಕ್ಟೋಬರ್ 15 ಬಿತ್ತನೆ ಮಾಡಿದರೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಂತಂದ್ರೆ ಸೆಪ್ಟೆಂಬರ್ 15 ಅಕ್ಟೋಬರ್ 15 ಈ ಒಂದು ಕುಸುಬೆ ಬೆಳೆಯನ್ನ ಬೆಳ್ಕೋಬಹುದು. ಇನ್ನು ನಮ್ಮ ರೈತ ಬಾಂಧವರಿಗೆ ಕಾಲಾವಕಾಶ ಇದೆ. ಜೊತೆಗೆ ಈಗ ಎಕರೆಗೆ ತಾವು ಹೇಳಿದ್ರಿ 3 ತಳಿಗಳು ಇದಾವೆ ರೈತ ಬಾಂಧವರಿಗೆ, ನಮ್ಮ ಮಣ್ಣಿಗೆರಿ ಆಗಿರ್ಬೋದು, ಸುಧಾರಿತ ತಳಿಗಳಾಗಿರ್ಬೋದು, ಇವುಗಳನ್ನ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು? ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಜವನ್ನ ಬಿತ್ತಿರ್ತಾರೆ. ಬಟ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಧಾರವಾಡ ಇರ್ಬೋದು, ರಾಯಚೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು, ಸಂಶೋಧನಾ ಕೇಂದ್ರಗಳಿರ್ಬೋದು, ಸಂಶೋಧನೆ ಮಾಡಿದ ಪ್ರಕಾರ 3-3.4 kg 1 ಎಕರೆಗೆ ಬೀಜವನ್ನ ಬಿತ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ. ಎಕರೆಗೆ ನಮ್ಗೆ 3-3.4 kg ಅಷ್ಟು ಬೀಜ ಸಾಕಾಗುತ್ತೆ. ಅಂದ್ರೆ ಹಬ್ಬ ಬಂದು ಇನ್ನೊಂದು 100 gram ಹೆಚ್ಚು ಇತ್ತು ಅಂತಂದ್ರೆ ರೈತನು 3.5 kg ಕೂಡ ಬಳಸಬೇಕು. ಸಾಕು ಮಾಡಬಹುದು. ಜೊತೆಗೆ ಗೊಬ್ಬರ ಯಾವ್ಯಾವ ಶಿಫಾರಸು ಮಾಡ್ತಿರುತ್ತೆ ಅವುಗಳು ಬೇಸಾಯ ತಜ್ಞರಾಗಿ? ಸೊ ಬೆಳೆಯನ್ನ ಹೆಚ್ಚಿನ ದಷ್ಟಪುಷ್ಟವಾಗಿ ಬೆಳಿಬೇಕು ಅಂತಂದ್ರೆ ನಾವು ತಿಪ್ಪೆ ಗೊಬ್ಬರವನ್ನು ಅಂದ್ರೆ ಸಾವಯವ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ, ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಹಾಕಬೇಕಾಗತ್ತೆ. ನಾವು ಸಾವಯವ ಗೊಬ್ಬರಗಳಿಗೆ ಬಂದ್ರೆ ತಿಪ್ಪೆ ಗೊಬ್ಬರ, ಬಹಳಷ್ಟು ಜನರು ರೈತರು ದನಕರಗಳನ್ನ ಕಟ್ಕೊಂಡಿರ್ತಕ್ಕಂಥವ್ರು ತಿಪ್ಪೆ ಗೊಬ್ಬರವನ್ನು ಹಾಕ್ಬೋದು, ಇಲ್ಲ ಎರೆಹುಳು ಗೊಬ್ಬರವನ್ನು ಹಾಕ್ಬೋದು, ಇಲ್ಲ ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ, ಇಲ್ಲ ಸಾವಯವ ಗೊಬ್ಬರ ಅಂತ ಸಿಗುತ್ತೆ. ವಿಶೇಷವಾಗಿ ತಿಪ್ಪೆ ಗೊಬ್ಬರ ಸಿಗ್ತಕ್ಕಂಥವ್ರು 2-2.5 ton 1 ಎಕರೆಗೆ ತಿಪ್ಪೆ ಗೊಬ್ಬರವನ್ನ ಹಾಕ್ಬೇಕಾಗುತ್ತೆ. ವರ್ಮಿ ಕಾಂಪೋಸ್ಟ್ ಆದ್ರೆ ಅಂದ್ರೆ ಎರೆಹುಳು ಗೊಬ್ಬರ ಆದ್ರೆ 1 ton 1 ಎಕರೆಗೆ ನಾವು ಹಾಕ್ಬೇಕಾಗತ್ತೆ. ಅದ್ರ ಜೊತೆ ಜೊತೆಗೆ ಕಾಂಪೋಸ್ಟ್ ಆದ್ರೆ 2-2.5 ton 1 ಎಕರೆಗೆ ನಾವು ಹಾಕೋದು ಒಳ್ಳೇದು. ಒಂದ್ ವೇಳೆ ಅಕಸ್ಮಾತ್ ಸಾವಯವ ಗೊಬ್ಬರ ಸಿಗುತ್ತೆ, ಬೇರೆ ಬೇರೆ ಒಂದು ಖಾಸಗಿ ಕಂಪನಿಯವರು ಅಥವಾ ವಿಶ್ವವಿದ್ಯಾಲಯದವರು ಕಾಂಪೋಸ್ಟ್ ಗೊಬ್ಬರವನ್ನ ತಯಾರು ಮಾಡ್ತಿರ್ತೀವಿ, ಅದನ್ನು ಕೂಡ ತಾವು ಬಳಸ್ಕೊಳ್ಬಹುದು. ಅಂದ್ರೆ ಇನ್ನು ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಾದ್ರೆ ನೀರಾವರಿಗೆ ಯಾವ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಸಾರಜನಕ, ರಂಜಕ, ಪೊಟ್ಯಾಷ್ ಅಂತ ಕರಿತೀವಿ ನಾವು ಈ ಒಣ ಪ್ರದೇಶಕ್ಕೆ ಅಥವಾ ಮಳೆ ಆಶ್ರಿತ ಪ್ರದೇಶಕ್ಕೆ 16 kg ಸಾರಜನಕ, 16 kg ರಂಜಕ ಮತ್ತು 5 kg ಮಾತ್ರ ಪೊಟ್ಯಾಷ್ ಅನ್ನ ಹಾಕಬೇಕಾಗುತ್ತೆ ಇದು ಒಣ ಕ್ಷೇತ್ರಕ್ಕೆ. ಅದನ್ನ ಎಷ್ಟು ಸಮಯದಲ್ಲಿ ಹಾಕ್ಬೇಕಂದ್ರೆ ಕೇವಲ ಬಿತ್ತುವ ಸಮಯದಲ್ಲಿ ಮಾತ್ರ ಕೊಡಬೇಕಾಗುತ್ತೆ. 3 ಗೊಬ್ಬರಗಳನ್ನು ಬಿತ್ತುವ ಸಮಯದಲ್ಲಿ ಹಾಕಬೇಕು, ಮಿಶ್ರಣ ಮಾಡಿ ಬಿತ್ತುವ ಸಮಯದಲ್ಲಿ ಸಂಯುಕ್ತ ಕೂರ್ಗೆಯಿಂದ ಬೀಜ ಮತ್ತು ಗೊಬ್ಬರವನ್ನ ಬಿತ್ತಕ್ಕಂತ ಕೂರ್ಗೆಯಿಂದ ನಾವು ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಬೇರೆ ಬೆಳೆಗಳಲ್ಲಿ ನಾವು ಮೇಲು ಗೊಬ್ಬರವಾಗಿ ಕೊಡ್ತೀವಿ, ಇದರಲ್ಲಿ ಬೇಕಾಗಿಲ್ಲ. ಇನ್ನು ನೀರಾವರಿಗೆ ಬಂದ್ರೆ ನಾವು 1 ಎಕರೆಗೆ 30 kg ಸಾರಜನಕ, 30 kg ರಂಜಕ ಮತ್ತು 16 kg ಪೊಟ್ಯಾಷ್ ಅನ್ನ 1 ಎಕರೆಗೆ ನಾವು ಕೊಡಬೇಕಾಗುತ್ತೆ. ಅದರ ಜೊತೆ ಜೊತೆಗೆ ಈ ಬೆಳೆಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂತಂದ್ರೆ ಯಾವುದೇ ಎಣ್ಣಿನ ಕಾಳುಗಳ ಬೆಳೆಗಳಿಗಾದ್ರೆ ಈ ಗಂಧಕ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಣ್ಣಿನ ಅಂಶವನ್ನ ಜಾಸ್ತಿ ಮಾಡಬೇಕು ಅಂದ್ರೆ ಸಲ್ಫರ್ ಅಂತ ಕರಿತೀವಿ ಅಥವಾ ಜಿಂಕ್ ಅಂತ ಕರಿತೀವಿ. ಜಿಂಕ್ ಸಲ್ಫೇಟ್ ಅಂದ್ರೆ 1 ಎಕರೆಗೆ ನಾವು 12 kg ಅಷ್ಟು ಜಿಂಕ್ ಸಲ್ಫೇಟ್ ಅನ್ನ ಕೊಡಬೇಕಾಗುತ್ತೆ. ಜೊತೆ ಜೊತೆಗೆ ನಾವು ಕಬ್ಬಿಣದ ಸಲ್ಫೇಟ್ ಅಥವಾ ಐರನ್ ಸಲ್ಫೇಟ್ ಅಂತ ಕರಿತೀವಿ, ಅದನ್ನ 1 ಎಕರೆಗೆ 6 kg ಅಷ್ಟು ನಾವು ಎಕರೆಗೆ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ರೈತರು ಈ ಜಿಂಕ್ ಸಲ್ಫೇಟು ಮತ್ತು ಐರನ್ ಸಲ್ಫೇಟ್ ಅನ್ನ ಈ ಮೂಲ ಗೊಬ್ಬರಗಳಲ್ಲಿ ಮಿಶ್ರಣ ಮಾಡಿ ಕೊಡಬಾರದು. ಒಂದ್ ವೇಳೆ ಮಿಶ್ರಣ ಮಾಡಿ ಕೊಡಬೇಕು ಅಂದ್ರೆ 1-5 ಪುಟ್ಟಿ ಮಣ್ಣಿನಲ್ಲಿ ಆಗಿರ್ಬೋದು ಅಥವಾ ಪುಡಿಯಾದ ಗೊಬ್ಬರದಲ್ಲಿ ಅಂದ್ರೆ ಸಾವಯವ ಗೊಬ್ಬರದಲ್ಲಿ ಮಿಶ್ರಣ ಮಾಡಿಕೊಂಡು ಈ ರಾಸಾಯನಿಕ ಗೊಬ್ಬರಗಳಲ್ಲಿ ನಾವು ಕೊಡೋದ್ರಿಂದ ಸೊ ಅದು ಉಪಯೋಗವನ್ನ ಜಾಸ್ತಿ ಮಾಡ್ಕೊಳ್ಳೋದು. ಬಹಳಷ್ಟು ರೈತ ಬಾಂಧವರು ಗಮನಿಸಬೇಕು, ತಾವು ಹೇಳಿದಂತ ಒಂದು ಪ್ರಮಾಣದಲ್ಲಿ ಈ ರಾಸಾಯನಿಕ ಗೊಬ್ಬರಗಳಾಯಿತು, ಕೊಟ್ಟಿಗೆ ಗೊಬ್ಬರ ಆಯ್ತು, ಇವುಗಳನ್ನ ಎರೆಹುಳ ಗೊಬ್ಬರ ಆಯ್ತು, ಇವುಗಳನ್ನ ಸಮ ಪ್ರಮಾಣದಲ್ಲಿ ರೈತ ಬಾಂಧವರು ಮಣ್ಣಿಗೆ ಬೆರೆಸಬೇಕು. ಮುಖ್ಯವಾಗಿ ತಾವು ಹೇಳ್ತೀರಿ ರೈತ ಬಾಂಧವರಿಗೆ, ಈಗ ಮುಂಗಾರಾಯ್ತು, ಹಿಂಗಾರಾಯ್ತು, ಎಲ್ಲಾ ಸಮಯದಲ್ಲಿ ಯಾವುದೇ ಬೀಜವನ್ನ ಬಿತ್ತುವಂತ ಪೂರ್ವದಲ್ಲಿ ರೈತ ಬಾಂಧವರು ಕಡ್ಡಾಯವಾಗಿ ಬೀಜೋಪಚಾರವನ್ನ ಮಾಡಿನೇ ಬಿತ್ತಬೇಕು ಅಂತ ತಾವು ಹೇಳ್ತೀರಿ, ಇದಕ್ಕೆ ಇದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬೀಜೋಪಚಾರ ಮುಂದೆ ಒಂದು ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಈಗ ಕಾರ್ಬನ್ ಡೈಜಮ್ ಮತ್ತು ಈ ಒಂದು ಮ್ಯಾಂಕೋಜಬ್ ಮಿಶ್ರಣ ಇರತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಅದನ್ನ 1 kg ಬೀಜಕ್ಕೆ 1 gram ಬೀಜೋಪಚಾರವನ್ನು ಮಾಡಬಹುದು. ಅದರ ಜೊತೆ ಜೊತೆಗೆ ಅಣುಜೀವಿ ಗೊಬ್ಬರ ಅಂತ ಸಿಗುತ್ತೆ, ಅಜೋಸ್ಪಿರ್ಲಮ್ ಅಂತಕ್ಕಂಥದ್ದನ್ನ, ಇದನ್ನ ನಾವು ಕುಸುಬೆಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ವಾತಾವರಣದಲ್ಲಿ ಸುಮಾರು 78% ಸಾರಜನಕ ನಮಗೆ ಪುಗಸೆಟ್ಟೆಯಾಗಿ ಸಿಗುತ್ತೆ, ಅದನ್ನ ಸ್ಥಿರಕರಿಸಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ರಾಸಾಯನಿಕ ಗೊಬ್ಬರದ ಉಳಿತಾಯವನ್ನು ಕೂಡ ಮಾಡ್ಕೊಳ್ಬಹುದು. ಸೊ ಇವೆರಡನ್ನು ಇದರ ಜೊತೆ ಜೊತೆಗೆ ನಾವು ಬೀಜವನ್ನ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಬೀಜದ ಮೊಳಕೆಯ ಪ್ರಮಾಣವನ್ನ ಜಾಸ್ತಿ ಮಾಡಬಹುದು. ಅದು ಯಾವ್ದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕರಿತೀವಿ, ಅಂದ್ರೆ 2% ಅಂದ್ರೆ 20 gram ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಅದರ ಹಿಂದಿನ ನಾವು ನಾಳೆ ಬಿತ್ತೀವಿ ಅಂದ್ರೆ ಅದರ ಹಿಂದಿನ ದಿವಸ 12 ತಾಸುಗಳಲ್ಲಿ ಅಂದ್ರೆ ಒಂದು ಲೀಟರ್ಗೆ 20 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಹಾಕಿ ಅದನ್ನ ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಗಳನ್ನ ಅದರಲ್ಲಿ ನೆನೆ ಇಟ್ಟು 12 ತಾಸು ನೆನೆ ಇಡಬೇಕು ಮತ್ತು ಇನ್ನೂ 12 ತಾಸು ಅದನ್ನ ನೆರಳಲ್ಲಿ ಒಣಗಿಸಿ ಮರುದಿವಸ ನಾವು ಬಿತ್ತನೆ ಮಾಡುವುದರಿಂದ ಒಂದು ಬರವ ನಿರೋಧಕ ಶಕ್ತಿಯನ್ನ ತಡೆದುಕೊಳ್ಳುವ ಒಂದು ಲಭ್ಯತೆ ಇರುತ್ತೆ. ಅದರ ಜೊತೆ ಜೊತೆಗೆ ಬೀಜದ ಮೊಳಕೆಯ ಪ್ರಮಾಣವನ್ನು ಕೂಡ ಜಾಸ್ತಿ ಹೆಚ್ಚು ಮಾಡಬಹುದು. ಈಗ ನೀರಾವರಿ ಇರುವಂತಹ ರೈತ ಬಾಂಧವರು ಇದು ತಾವು ಹೇಳಿದ್ರೆ ಇದನ್ನ ಒಣ ಪ್ರದೇಶದಲ್ಲಿ ನಾವು ಕಪ್ಪು ಮಣ್ಣಿಗೆ ಸೂಕ್ತವಾದಂತೂ ಅಂತ ಹೇಳ್ಬಿಟ್ಟು ಕೆಲವೊಬ್ಬ ರೈತ ಬಾಂಧವರಿಗೆ ನೀರಿನ ಅನುಕೂಲತೆ ಇರ್ತದೆ, ಯಾವ ಸಮಯದಲ್ಲಿ ನೀರನ್ನ ಉಣಿಸಬೇಕು? ಸೊ ಇದಕ್ಕಿಂತ ಪ್ರಮುಖವಾಗಿ ನಾವು ಯಾವ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಅನ್ನೋದು ಹೌದು ಅದು ಮುಖ್ಯ. ಸೊ ಒಂದು ಸಾಲಿನಿಂದ ಸಾಲಿಗೆ ನಾವು 2 ಅಡಿ ಅಂದ್ರೆ 60 ಸೆಂಟಿಮೀಟರ್ ಅಂತ ಕರಿತೀವಿ. ಗಿಡದಿಂದ ಗಿಡಕ್ಕೆ ಅಂದ್ರೆ ಬೀಜದಿಂದ ಬೀಜಕ್ಕೆ 30 ಸೆಂಟಿಮೀಟರ್ ಅಂದ್ರೆ 1 ಅಡಿ ಎತ್ತರದಲ್ಲಿ ಬಿತ್ತನೆ ಮಣ್ಣ ಮಾಡಬೇಕಾಗುತ್ತೆ. ಇನ್ನು ತಾವು ಕೇಳಿದ ಹಾಗೆ ನೀರಾವರಿ ಇರತಕ್ಕಂಥ ಸೌಲಭ್ಯ ಇರತಕ್ಕಂಥ ರೈತರಿಗೆ ಯಾವ ರೀತಿಯಾಗಿ ನೀರು ಮಾಡಬೇಕು, ಬಿತ್ತೋದಕ್ಕಿಂತ ಮೊದಲು ಅಥವಾ ಭೂಮಿ ಏನಾದರೂ ಒಣಗಿತ್ತು ಅಂದ್ರೆ ಒಂದು ಸರಿ ನೀರು ಕೊಟ್ಟು 4-5 ದಿವಸದ ನಂತರ ನಾವು ಸಂಯುಕ್ತ ಕೂರಿಗೆಯಿಂದ ಬೀಜ ಮತ್ತು ಗೊಬ್ಬರವನ್ನು ಕಲಿಸಿ ಬಿತ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಕೊನೆಗೆ ಕಪ್ಪು ಭೂಮಿಯಾದಲ್ಲಿ 20-25 ದಿವಸಕ್ಕೆ 1 ಸರಿ ನೀರನ್ನು ಕೊಡಬೇಕಾಗುತ್ತೆ. ಇನ್ನು ಕೆಂಪು ಮಣ್ಣು ಆದಲ್ಲಿ 8-10 ದಿವಸಕ್ಕೆ 1 ಸರಿ ನೀರನ್ನು ಕೊಡಬೇಕಂತ. ಅಂದ್ರೆ ಒಂದು ನೀರಿನಿಂದ ಇನ್ನೊಂದು ನೀರಿಗೆ ಅಂತರ 8-10 ದಿವಸ ಕೆಂಪು ಮಣ್ಣಿನಲ್ಲಿ, ಮತ್ತು ಕಪ್ಪು ಭೂಮಿನಲ್ಲಿ ಅಂದ್ರೆ 20-25 ದಿವಸದ ಅಂತರದಲ್ಲಿ 1-2 ನೀರು ಕೊಡುವುದು ಬಹಳ ಸೂಕ್ತವಾಗಿರುತ್ತೆ. ಜೊತೆಗೆ ಈಗ ಕಳೆಗಳು ಇದಕ್ಕೂ ಕೂಡ ಹೇಗೆ ರೈತ ಬಾಂಧವರು ಹೇಗೆ ನಿರ್ವಹಣೆ ಮಾಡಬೇಕು ಯಾವ ಸಂದರ್ಭದಲ್ಲಿ? ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಿತ್ತಿದ ದಿವಸ ಅಥವಾ ಮರುದಿವಸ ನಾವು ಪೆಂಡಿಮಿಟಲಿನ್ ಅಂತ ಸಿಗುತ್ತೆ 30 EC ಅಂತ ಹೇಳಿ, ಅದು 1.5 ಲೀಟರ್. ನಾವು ಪ್ರತಿ ಎಕರೆಗೆ 1.5 ಲೀಟರ್ ಅನ್ನ ಸುಮಾರು 200-300 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಬಿತ್ತಿದ ದಿವಸ ಮರುದಿವಸ ನಾವು ಬಿತ್ತನೆ ಸಿಂಪರಣೆ ಮಾಡುವುದರಿಂದ ಆ ಕುಸುಮಿನಲ್ಲಿ ಬರ್ತಕ್ಕಂಥ ಕಳೆಗಳನ್ನ ಸಂಪೂರ್ಣವಾಗಿ ಹತೋಟಿಯನ್ನ ಮಾಡಿಕೊಳ್ಬಹುದು. ಒಂದು ವೇಳೆ ಪೆಂಡಿಮಿಥಲಿನ್ ಎಕ್ಸ್ಟ್ರಾ ಅಂತ ಕರಿತೀವಿ, 38.7 CS ಅಂತೇಳಿ, ಅದನ್ನ 700 ml ಪ್ರತಿ ಎಕರೆಗೆ 200-300 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಬಿತ್ತಿದ ದಿವಸ ಮರುದಿವಸ ನಾವು ಬಿತ್ತನೆ ಮಾಡುವುದರಿಂದ ಉದಯಪೂರ್ವಕ ಕಳೆನಾಶಕಗಳನ್ನು ಬಳಸುವುದರಿಂದ ಸೊ ಕುಸುಮಿನಲ್ಲಿ ಬರ್ತಕ್ಕಂಥ ಕಳೆಗಳನ್ನು ಸಂಪೂರ್ಣವಾಗಿ ನಾವು ಹತೋಟಿಯನ್ನ ಮಾಡಿಕೊಳ್ಬಹುದು. ಜೊತೆಗೆ ಈಗ ರೈತ ಬಾಂಧವರು ಈಗ ಇಳುವರಿ ಪ್ರಮಾಣಕ್ಕೆ ನಾವು ಬಂದ್ರೆ ಎಷ್ಟು ಇಳುವರಿ ಸರಾಸರಿ ಒಂದು ಎಕರೆಗೆ ನಾವು ಕುಸುಬೆ ಬೆಳೆಯನ್ನ ಬೆಳೆಕೋಬೇಕಪ್ಪ ಅಂತಂದ್ರೆ ಇದು ಇಳುವರಿ ಪ್ರಮಾಣ ಕುಸುಬೆಯನ್ನ? ಸೊ ಇಳುವರಿ ಪ್ರಮಾಣಕ್ಕೆ ನಾವು ಬಂದ್ವಿ ಅಂತಂದ್ರೆ ಅತ್ಯುತ್ತಮವಾಗಿ ಸಂಶೋಧನಾ ಕೇಂದ್ರಗಳು ಅಥವಾ ವಿಶ್ವವಿದ್ಯಾಲಯಗಳು ಶಿಫಾರಸು ಮಾಡಿರ್ತಕ್ಕಂಥ ನಾನು ಈಗಾಗಲೇ ಹೇಳಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ಒಂದು ಒಣ ಪ್ರದೇಶದಲ್ಲಿ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ 3-4 ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಇಳುವರಿಯನ್ನು ಪಡೆದುಕೊಳ್ಬಹುದು. ಇನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರು 6-8 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ತೆಗೆದುಕೊಳ್ಬಹುದು, ಒಳ್ಳೆ ಇಳುವರಿಯನ್ನು ಪಡೆದುಕೊಳ್ಬಹುದು. ಅದರ ಜೊತೆ ಜೊತೆಗೆ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಇಳುವರಿಯನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ ಹೂವಾಡುವ ಸಂದರ್ಭದಲ್ಲಿ ನಾವು ಏನು ಅಂತಂದ್ರೆ ನ್ಯಾಪ್ಥಲಿನ್ ಅಸ್ಟಿಕ್ ಆಸಿಡ್ ಅಂತ ಕರಿತೀವಿ, ಅದು ಪ್ರತಿ ಎಕರೆಗೆ ಸುಮಾರು 200 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಸಿಂಪರಣೆ ಮಾಡುವುದರಿಂದ ಹೂವಾಡುವ ಸಂದರ್ಭದಲ್ಲಿ ಇಳುವರಿಯನ್ನು ಜಾಸ್ತಿ ಮಾಡಬಹುದು. ಅದರ ಜೊತೆ ಜೊತೆಗೆ ಪ್ರತಿ 15 ದಿವಸಕ್ಕೆ ಯಾವುದೇ ಕೀಟನಾಶಕ ಶಿಲೀಂದ್ರನಾಶಕಗಳನ್ನು ಸಿಂಪರಣೆ ಮಾಡುವ ಸಂದರ್ಭದಲ್ಲಿ ನಾವು 19-19-19 ಅಂತಕ್ಕಂಥ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಸಿಂಪರಣೆ ಮಾಡೋದಾದ್ರೆ ಸೊ ನಾವು ಇಳುವರಿಯನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ಬಹುದು. ಅದರ ಜೊತೆ ಜೊತೆಗೆ 13-45 ಅಂದ್ರೆ ಕಾಳಾಗುವ ಸಂದರ್ಭದಲ್ಲಿ 1 ಸರಿ ಸಿಂಪರಣೆ ಮಾಡಿದ್ರೆ 1 kg 1 ಎಕರೆಗೆ ಸೊ ಇಳುವರಿಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಗ್ಬಹುದು. ಜೊತೆಗೆ ಈಗ ಬೇರೆ ಬೆಳೆಗಳಿಗೆ ನೋಡಿದಾಗ ಇದರ ಒಂದು ರೋಗ ಕೀಟಗಳ ಬಾಧೆ ಕಡಿಮೆ ಅಂತೀರ ಅಥವಾ ಏನು ಬರ್ತವೆ ಅಂತ ಹೇಳ್ತೀರಿ? ಸೊ ಇದರಲ್ಲಿ ಪ್ರಮುಖವಾಗಿ ಕುಸುಬಿಗೆ ಕಾಡ್ತಕ್ಕಂಥದ್ದು ಅಂತಂದ್ರೆ ಕುಸುಬಿ ಹೇನು ಅಂತ ಕರಿತೀವಿ, ಎಫೆಕ್ಟ್ಸ್ ಅಂತ ಕರಿತೀವಿ. ನಾವು ಗಿಡಗಳನ್ನು ನೋಡಿದಾಗ ಕಪ್ಪು ಹೇನು ಇರ್ತವೆ, ಜಾಸ್ತಿ ಅದನ್ನು ಸಿಂಪರಣೆ ಮಾಡದೇ ಇದ್ರೆ ಅದು ಜಿಗಿ ಅಂತ ಕರೀತಾರೆ, ಕಪ್ಪಾಗಿ ಹನಕ್ತಿರ್ತತಿ. ಸೊ ಇವುಗಳನ್ನು ನಾವು ಹತೋಟಿ ಮಾಡಬೇಕು ಅಂತಂದ್ರೆ ಈ ಬೇವಿನ ಎಣ್ಣೆ ಅಂತ ಕರಿತೀವಿ, 5% ಅಂದ್ರೆ 50 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ನಾವು ಸಿಂಪರಣೆ ಮಾಡಿದ್ರೆ ಅದನ್ನ ನಿವಾರಣೆಯನ್ನು ಮಾಡಬಹುದು. ಇದು ನಾವು ರಾಸಾಯನಿಕಕ್ಕೆ ಬಂದರೆ ಡೈಮಿಥಿಯೇಟ್ ಅಂತಕ್ಕಂಥದ್ದಿದೆ. ಸೊ ಆ ಒಂದು ಕೀಟನಾಶಕವನ್ನು 1.7 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ಒಂದು ಹೇನಿನ ಪ್ರಮಾಣವನ್ನ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 0.2 ಗ್ರಾಮ್ ಥೈಯೋಮಿಥಾಕ್ಸೈಮ್ ಅಂತಕ್ಕಂಥ ಒಂದು ಕೀಟನಾಶಕ ಸಿಗುತ್ತೆ, ಅದನ್ನು ಕೂಡ ನಾವು ಪ್ರತಿ ಲೀಟರ್ ನೀರಿಗೆ 0.1 ಅಂತ ಹಾಕೊಂಡು ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಬಹಳಷ್ಟು ಜನರ ಈ ಅಸಿಪೇಟ್ ಅನ್ನ ಬಳಸ್ತಿರ್ತಾರೆ, 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅಸಿಪೇಟ್ ಅನ್ನು ಕೂಡ ನಾವು ಸಿಂಪರಣೆಯನ್ನು ಮಾಡಬಹುದು. ಇಲ್ಲ ಮೊನೊಕ್ರೋಟೋಪಾಸ್ ಅಂತ ಸಿಗುತ್ತೆ, ಬಹಳಷ್ಟು ಜನರನ್ನ ಯಾವುದು ಔಷಧಿಯನ್ನು ಹೊಡೆದಿರಿ ಅಂದ್ರೆ ಮೊನೊಕ್ರೋಟೋಪಾಸ್ ಹೊಡೆದಿನಿ ಅಂತ ಇರ್ತಾರೆ. 1 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ, ಯಾವುದೇ ಕಾರಣಕ್ಕೂ ತೋಟಗಾರಿಕೆ ಬೆಳೆಗಳಿಗೆ ಮೊನೊಕ್ರೋಟೋಪಾಸ್ ಅನ್ನ ಬಳಸಬಹುದು. ನಿಷೇಧ ಮಾಡಿದ್ದಾರೆ, ಅದನ್ನ ಮಾಡಬಾರ್ದು ಅಂತ ಒಂದು ಶಿಫಾರಸಾಗಿದೆ. ಆಮೇಲೆ ಇನ್ನೊಂದು ಎರಡನೇದು ಎಲೆ ತಿನ್ನುವ ಹುಳ ಬರ್ತಿರ್ತದೆ, ಬೆಳೆ ಚೆನ್ನಾಗಿ ಬೆಳೆದಿರ್ತೈತಿ, ಎಲೆ ಅಲ್ಲೆಲ್ಲೇ ಕಟ್ ಮಾಡಿ ತೂತ್ ಮಾಡಿ ಮಾಡ್ತಿರ್ತವೆ. ಅದನ್ನ ಹತೋಟಿ ಮಾಡ್ಬೇಕಂದ್ರೆ ಇಂಡಾಕ್ಸಿಕ್ ಕಾರ್ಬ್ ಅಂತಕ್ಕಂಥದ್ದು ಒಂದು ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 0.3 ml ಅನ್ನ ಬಳಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡುತ್ತೆ. ಒಂದು ಎಕರೆಗೆ ಎಷ್ಟು ಸಿಂಪರಣೆ ದ್ರಾವಣ ಬೇಕಾಗುತ್ತೆ ಅಂದ್ರೆ 200 ಲೀಟರ್ನಷ್ಟು ಸಿಂಪರಣೆ ದ್ರಾವಣ. ಹೌದು, ರೈತ ಬಾಂಧವರು 4-5 ಟ್ಯಾಂಕ್ ಅಲ್ಲೇ ಮುಗಿಸಿ ಬಿಡ್ತಾರೆ. ಸೊ ಹಾಗಾಗಿ ಆದಷ್ಟು ರೈತರು ಕೀಟಗಳ ಮತ್ತು ರೋಗಗಳ ಹತೋಟಿ ಮಾಡಬೇಕು ಅಂದ್ರೆ ಶಿಫಾರಸು ಮಾಡಿರತಕ್ಕಂತ ಸಿಂಪರಣ ದ್ರಾವಣ 200 ಲೀಟರ್ ಪ್ರತಿ ಎಕರೆಗೆ ಹೋಗ್ಬೇಕು. ಈಗ ಡಾಕ್ಟರ್, ಈಗ ಕೊನೆಗೆ ರೈತ ಬಾಂಧವರು ಈಗ ಕಟಾವು ಮಾಡುವಂತಹ ಒಂದು ಸಂದರ್ಭದಲ್ಲಿ ಬೆಳೆ ನೋಡಿಕೊಂಡು ಯಾವಾಗ ಕಟಾವು ಮಾಡ್ಬೇಕಂತ ಹೇಳ್ತೀರಿ? ಪೂರ್ತಿ ಒಣಗಿರಬೇಕು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿರಬೇಕು? ಯಾವ ಸಂದರ್ಭದಲ್ಲಿ ಇದು ಕುಸುಬೆ ಬೆಳೆಯನ್ನ ನಾವು ಕಟಾವು ಮಾಡೋದು ಸೂಕ್ತ? ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಯಾಕಂದ್ರೆ ಕಡಲೆ ತೊಗರೆ ಅಥವಾ ಜೋಳ ಆದ್ರೆ ಅದು ಯಾವುದೇ ಸಮಯದಲ್ಲಿ ಅಂದ್ರೆ ಕಟಾವನ್ನು ಮಾಡ್ಕೊಳ್ಬಹುದು. ಅದು ಕುಸುಬಿಯನ್ನ ಈಗ ನಾವು ಫಿಸಿಯಾಲಜಿಕಲ್ ಮೆಚುರಿಟಿ ಅಂತ ಕರಿತೀವಿ. ಸೊ ಆ ಫಿಸಿಯಾಲಜಿಕಲ್ ಮೆಚುರಿಟಿ ಹೇಗಿರ್ಬೇಕಂದ್ರೆ 75% ಅಂತ ಅಂದಾಗೆ ಮಾಗಿದಾಗೆ ನಾವು ಕಟಾವನ್ನು ಮಾಡ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಬೆಳಗಿನ ಹಂತದಲ್ಲಿ ಮಾತ್ರ ಕುಸುಬಿಯನ್ನ ಕಟಾವು ಮಾಡಬೇಕು. ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಮುಳ್ಳು ಇರದೇ ಇರತಕ್ಕಂತ ಕುಸುಬಿ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅದನ್ನು ಕೂಡ ಬಿತ್ತನೆ ಮಾಡಿದ್ರೆ ಅವ್ರು ಯಾವಾಗಾದ್ರೂ ಬಿತ್ತನೆ ಮಾಡಬಹುದು. ಇದಕ್ಕೆ ಗಿಳಿಗಳ ಕಾಟ ಜಾಸ್ತಿ ಇರುತ್ತೆ. ಸೊ ಆ ಗಿಳಿಗಳನ್ನ ಹತೋಟಿ ಮಾಡ್ಕೊಳ್ಬೇಕು, ಬರ್ಡ್ ವಾಚಿಂಗ್ ಅಂತ ಕರಿತೀವಿ. ಇಲ್ಲ ಒಂದು ಹೊಲದಲ್ಲಿ ಕಟ್ಟಿಗೆ ನಿಲ್ಲಿಸಿ, ಕೊಕ್ಕೆ ಕಟ್ಟಿಗೆ ನಿಲ್ಲಿಸಿ, ಮಂಡಕ್ಕಿಯನ್ನ ಸ್ವಲ್ಪ ಚೆಲ್ಲಿದ್ರೆ ಆ ಹುಳುಗಳನ್ನು ತಿನ್ಕೊಂಡು ಬೆಳ್ಳಕ್ಕಿಗಳು ತಿಂತವೆ. ಈ ಗಿಳಿಗಳನ್ನ ಕಾಯ್ಬೇಕಾಗತ್ತೆ. ಸೊ ದಯವಿಟ್ಟು ಅದನ್ನೊಂದು ಮಾಡಬೇಕು. ಅದರ ನಂತರ ಏನಪ್ಪಾ ಅಂತಂದ್ರೆ ರೈತರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಒಂದು ನಾನು ಆಗಾಗಲೇ ಹೇಳ್ದಂಗೆ ಶಿಫಾರಸು ಮಾಡಿರ್ತಕ್ಕಂಥ ಬೀಜದ ಪ್ರಮಾಣ ಮತ್ತು ಅಂತರ ಮತ್ತು ಕೀಟಗಳ ನಿರ್ವಹಣೆ, ರೋಗಗಳ ನಿರ್ವಹಣೆ, ಶಿಫಾರಸು ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು, ಇದನ್ನೆಲ್ಲ ಹಂತಂತವಾಗಿ ಮತ್ತು ಶಿಫಾರಸು ಮಾಡಿರ್ತಕ್ಕಂಥ ಕಾಲದಲ್ಲೇ ನಾವು ಬಿತ್ತನೆ ಮಾಡಿದರೆ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ತಾವು ಕೇಳಿದ ಹಾಗೆ ಬೆಳೆ 75% ಮಾಗಿದಾಗ ಅದನ್ನು ಕಟ್ ಮಾಡೋದು ಅಥವಾ ಹಾರ್ವೆಸ್ಟ್ ಮಾಡೋದು ಅಥವಾ ಕೊಯ್ಲೆ ಮಾಡೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಬೆಳಗ್ಗೆನೆ ಕೂಡ ಮಾಡಬೇಕಾಗುತ್ತೆ. ಏನ್ ಹೇಳ್ತೀರಿ ಸರ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕುಸುಬೆ ಬೆಳೆ ಕ್ಷೇತ್ರ ಕಡಿಮೆ ಆಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಬೆಳೆಗಾರರಿಗೆ ಹಿಂಗಾರು ಹಂಗಾಮಿಗೆ ಈ ಒಂದು ಕುಸುಬೆ ಬೆಳೆಯ ಪ್ರಾಮುಖ್ಯತೆ ಕಿವಿ ಮಾತು ನಿಮ್ಮದು? ಸೊ ಆದಷ್ಟು ಈ ವರ್ಷ ಜಾಸ್ತಿ ಮಳೆ ಬಂದು ಹತ್ತಿ ಸ್ವಲ್ಪ ಕೈ ಕೊಟ್ಟಿದೆ, ಮೆಣಸಿನಕಾಯಿ ಬೆಳೆ ಕೈ ಕೊಟ್ಟಿದೆ, ನವಣೆ ಸ್ವಲ್ಪ ಕೈ ಕೊಟ್ಟಿದೆ, ಸಜ್ಜೆ ಕೂಡ ಬೆಳೆತಿರ್ತಕ್ಕಂಥ ಕೈ ಕೊಟ್ಟಿದೆ. ಅಂತವ್ರು ಇವ್ರನ್ನೆಲ್ಲ ಬಹಳ ಚೆನ್ನಾಗಿ ಇಳುವರಿ ಬರೋದಿಲ್ಲ ಅಂತ ಅವ್ರಿಗೇನಾದ್ರೂ ಗಮನಕ್ಕೆ ಬಂತು ಅಂದ್ರೆ ಅಂತ ಹೊಲಗಳನ್ನ ಕೆಡಿಸಿ ಕುಸುಬೆಯನ್ನ ಬಿತ್ತನೆ ಮಾಡಬಹುದು, ಇಲ್ಲ ಕಡಲೆಯನ್ನ ಬಿತ್ತನೆ ಮಾಡಬಹುದು ಅಥವಾ ಬಿಳಿಜಾಳವನ್ನ ಬಿತ್ತನೆ ಮಾಡಬಹುದು. ಆಮೇಲೆ ಬಿಳಿಜಾಳ ಜೊತೆಗೆ ಕುಸುಬಿಯನ್ನ ಅಂತರ ಬೆಳೆಯಾಗಿ ಬಿತ್ತನೆ ಮಾಡಬಹುದು, ಕಡಲೆ ಜೊತೆಗೆ ಕುಸುಬಿಯನ್ನ ಅಂತರ ಬೆಳೆಯಾಗಿ ಬಿತ್ತನೆ ಮಾಡಬಹುದು. ಆದಷ್ಟು ರೈತರು ಕುಸುಬೆ ಬೆಳೆಯನ್ನ ಬಿತ್ತಿದ್ರೆ ಅಂತಂದ್ರೆ ಹೆಚ್ಚಿನ ಇಳುವರಿಯನ್ನ ಪಡ್ಕೊಂಡು ಹೆಚ್ಚಿನ ಲಾಭವನ್ನ ಪಡ್ಕೊಳ್ಬಹುದು. ಹಿಂಗಾರಿ ಬೆಳೆಗಳಿಗೆ ಈ ವರ್ಷ ಬಹಳ ಸೂಕ್ತವಾಗಿರೋದ್ರಿಂದ, ಮಳೆ ಬಂದು ಭೂಮಿಯು ಬಹಳ ಸಂಪೂರ್ಣವಾಗಿ ತೊಯ್ಕೊಂಡ್ರಿಂದ ಮತ್ತೆ ಅಲ್ಲಿ ಸಿಗ್ತಕ್ಕಂಥ ತೇವಾಂಶದ ಪ್ರಮಾಣ ಜಾಸ್ತಿ ಇರೋದ್ರಿಂದ ದಯವಿಟ್ಟು ರೈತರು ಹಿಂಗಾರಿ ಬೆಳೆಗಳನ್ನ ವಿಶೇಷವಾಗಿ ಕಡಲೆ ಮತ್ತು ಕುಸುಬೆಯನ್ನ ಮತ್ತು ಬಿಳಿಜಾಳವನ್ನ ಬಿತ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿರಿ. ಮುಖ್ಯವಾಗಿ ಕುಸುಬೆ ಬೆಳೆ ಆರೋಗ್ಯಕರವಾಗಿಯೂ ಜೊತೆಗೆ ಲಾಭಕರವಾದಾಯಕವಾಗಿಯೂ ಕೂಡ ಇರುವುದರಿಂದ ರೈತ ಬಾಂಧವರು ತಾವು ಹೇಳಿದ ನವೀನ ಬೇಸಾಯ ಕ್ರಮ ಅಥವಾ ಸುಧಾರಿತ ಬೇಸಾಯ ಕ್ರಮಗಳಾಗಿರ್ಬೋದು, ಇವುಗಳೆಲ್ಲವನ್ನ ಗಮನಿಸಿ ರೈತ ಬಾಂಧವರು ಈ ಕುಸುಬೆ ಬೆಳೆಯನ್ನು ಬೆಳೆಸಿದರೆ ಖಂಡಿತ ಲಾಭ ಸಿಗುತ್ತೆ, ಇವುಗಳನ್ನು ನಮ್ಮ ರೈತ ಬಾಂಧವರು ಗಮನಿಸ್ತಾರೆ ಎಂಬಂತಹ ಒಂದು ವಿಚಾರದೊಂದಿಗೆ ನಮ್ಮ ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕುಸುಬೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈಗ ಕೇಳೋಣ ಪೇಟೆ ಧಾರಣೆಯನ್ನ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವಿಯ ಪೇಟೆ ಧಾರಣೆ. ಹತ್ತಿ ಜಯಧರ್ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 7,100 ರೂಪಾಯಿಗಳು. ಜೋಳ ಇತರೆ 2,400 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ಬೆಲೆ. ಭತ್ತ ಹಳೆ ಸೋನ ಮಸೂರಿ ಕನಿಷ್ಠ 2,857 ರೂಪಾಯಿಗಳಿಂದ ಗರಿಷ್ಠ 3,260 ರೂಪಾಯಿಗಳು. ಇನ್ನು ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ 2,049 ರೂಪಾಯಿಗಳಿಂದ ಗರಿಷ್ಠ 2,301 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 6,500 ರೂಪಾಯಿಗಳಿಂದ 7,800 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,285 ರೂಪಾಯಿಗಳಿಂದ 4,419 ರೂಪಾಯಿಗಳು. ಈರುಳ್ಳಿ 1,910 ರೂಪಾಯಿಗಳಿಂದ 3,840 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,491 ರೂಪಾಯಿಯಿಂದ 2,823 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5050 ರೂಪಾಯಿಗಳಿಂದ 5777 ರೂಪಾಯಿಗಳು. ಇನ್ನು ತೊಗರಿ ಕೆಂಪು 8926 ರೂಪಾಯಿಗಳಿಂದ 9106 ರೂಪಾಯಿಗಳು. ಈಗ ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಸಜ್ಜೆ ಇದ್ದರೆ ಕನಿಷ್ಠ 2200 ರೂಪಾಯಿಗಳಿಂದ ಗರಿಷ್ಠ 2600 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2580 ರೂಪಾಯಿಗಳಿಂದ 2650 ರೂಪಾಯಿಗಳು. ಭತ್ತ ಸೋನ 2621 ರೂಪಾಯಿಗಳಿಂದ 3232 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಗರಿಷ್ಠ ಹಾಗೂ ಗರಿಷ್ಠ ಬೆಲೆ 5900 ರೂಪಾಯಿಗಳು. ತೊಗರಿ 10500 ರೂಪಾಯಿಗಳು ಗರಿಷ್ಠ ಹಾಗೂ ಕನಿಷ್ಠ ಬೆಲೆ. ಇದುವರೆಗೆ ಮಾರುಕಟ್ಟೆ ಮಾನ್ವಿ, ಮಾರುಕಟ್ಟೆ ರಾಯಚೂರು ಹಾಗೂ ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31.7 34.9 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 21.1 22.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 79-85% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 50-64% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 7-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕುಮಡಿಯನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಭತ್ತದಲ್ಲಿ ಕಂದು ಜಿಗುಹುಳು ನಿಯಂತ್ರಿಸಲು ಇಮಿಡಾಕ್ಲೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮೆಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳು, ಅದರಲ್ಲೂ ಮೈಟ್ ನುಷಿಯ ಬಾಧೆ ಮತ್ತು ಹಸಿರು ಜಿಗಿಹುಳುವಿನ ಬಾಧೆ ಅಧಿಕವಾಗಿದ್ದಲ್ಲಿ ರೈತರು 1 ಗ್ರಾಂ ಡೈಫೆಂಥೂರಿಯಾನ್ 50 WP ಅಥವಾ 1 ಮಿಲಿಲೀಟರ್ ಸಿಪ್ರೊಮೆಸಫಿನ್ 39.5 SC ಅಥವಾ 0.30 ಗ್ರಾಂ ಡೈನುಟೋಫುರಾನ್ 20 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 KG ಯೂರಿಯಾ ಮತ್ತು 15 KG ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂ ಬಿಟ್ಟಾಗ ಮೊದಲನೇ ಸಿಂಪರಣೆಯಾಗಿ ತತ್ತಿನಾಶಕವಾದಂತಹ ಪ್ರೊಪೆನಫಾಸ್ 2 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾದಲ್ಲಿ ಸ್ಪೊಡಪ್ಟಪರ ಹತೋಟೆಗಾಗಿ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 2 ಗ್ರಾಂ ಇಮಾಮಿಕ್ವಿನ್ ಬೆಂಜೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಇದರ ಬಾಧೆಯನ್ನು ನಿರ್ವಹಿಸಬಹುದು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡ್ನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮಿಕ್ವಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಚಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತವೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ರಾಯಚೂರು ವತಿಯಿಂದ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮಾರಾಟ ಮೇಳ ಖಾದಿ ಉತ್ಸವ 2024 ಇದೇ ತಿಂಗಳು ದಿನಾಂಕ 7/10/2024 21/10/2024 15 ದಿನಗಳ ಕಾಲ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಖಾದಿ ಬಟ್ಟೆ, ಸಿಲ್ಕ್ ಸೀರೆ, ಗ್ರಾಮೋದ್ಯೋಗ ವಸ್ತುಗಳಿಗೆ ವಿಶೇಷ ರಿಯಾಯಿತಿ ಇರುತ್ತದೆ. ಪ್ರವೇಶ ಉಚಿತವಾಗಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಲು ವಿನಂತಿಸಲಾಗಿದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಈಗ ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಗೌರಂಪೇಟೆ ಗ್ರಾಮದ ಹನುಮಂತಿ ಮೆಲುಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಅಮಾಸಿ ಮುಂದಿರೋಲಕ ಬಾಂಧವಳಿಯವ ನೀರು, ಅಮಾಸಿ ಮುಂದಿರೋಲಕ ಬಾಂಧವಳಿಯವ ನೀರು, ಹಾಕಿ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕಿ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕಿ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕೆ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕಿಯ ಬಾಗಮನ ಜಳಕಾಕೆಯವ ನೀರು, ಹಾಕಿಯ ಬಾಗಮನ ಜಳಕಾಕೆಯವ ನೀರು, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯೇ ಬನಕಾರುದಾವೇವ ನೀರು, ನಿಂಬಿಯೇ ಬನಕಾರುದಾವೇವ ನೀರು, ನಿಂಬಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ನಿಂಬಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ನಿಂಬಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ನಿಂಬಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ನಿಂಬಿಯೇ ಸುಕುರಾರ ಮುಂದೇರ ಲಕ್ಕ ಬಾಂಧವ ಜಳಕವ ನೀರು, ಸುಕುರಾರ ಮುಂದೇರ ಲಕ್ಕ ಬಾಂಧವ ಜಳಕವ ನೀರು, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವೈವ ನೀರು, ಬಾಳಿಯ ಬನಕಾರುದಾವೈವ ನೀರು, ಬಾಳಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ಬಾಳಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ಬಾಳಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ಬಾಳಿಯ ಕಾಯಿ ಜಗದಂಪೆ ಶಿವಶಂಕರ ಲಿಂಗವೇ, ಸುರಿದನ ದೇಖೆಗೆ ಮಲಿಗಳ ಬಾಗಮ್ಮ, ಸುರಿದನ ದೇಖೆಗೆ ಮಲಿಗಳ ಬಾಗಮ್ಮ, ಬಂಗಾರದ ಕೊಂಡೆ ಚುಚ್ಚವೇ ಶಿವಶಂಕರ ಲಿಂಗವೇ, ಬಂಗಾರದ ಕೊಂಡೆ ಚುಚ್ಚವೇ ಶಿವಶಂಕರ ಲಿಂಗವೇ, ಬಂಗಾರದ ಕೊಂಡೆ ಚುಚ್ಚವೇ ಶಿವಶಂಕರ ಲಿಂಗವೇ, ಬಂಗಾರದ ಕೊಂಡೆ ಚುಚ್ಚವೇ ಶಿವಶಂಕರ ಲಿಂಗವೇ, ಬಂಗಾರದೇ ಕೊಂಡೆ ಚೋಚವ ಬಾಗಮಗ, ಬಂಗಾರದೇ ಕೊಂಡೆ ಚೋಚವ ಬಾಗಮಗ, ಡೊಬಡ ಬಲ್ಲ ರಗುತ್ತಾವೇ ಶಿವಶಂಕರ ಲಿಂಗವೇ, ಡೊಬಡ ಬಲ್ಲ ರಗುತ್ತಾವೇ ಶಿವಶಂಕರ ಲಿಂಗವೇ, ಡೊಬಡ ಬಲ್ಲ ರಗುತ್ತಾವೇ ಶಿವಶಂಕರ ಲಿಂಗವೇ, ಡೊಬಡ ಬಲ್ಲ ರಗುತ್ತಾವೇ ಶಿವಶಂಕರ ಲಿಂಗವೇ, ಈ ಪತ್ತೆಯೇ ಡಳ್ಳ ಕೈ ಪಾಳೆ ಬಾಗಮಗ, ಏ ಪತ್ತೆಯೇ ಡಳ್ಳ ಕೈ ಪಾಳೆ ಬಾಗಮಗ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಶಿವ ಶಿವ ಅಲ್ಲಿಗೆ ಆರಾರ, ಇಲ್ಲಿಗೆ ಶಿವ ಶಿವ ಅಲ್ಲಿಗೆ ಆರಾರ, ಇಲ್ಲಿಗೆ ಬಾಗಯನ ಪದ ಮುಂದೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಬಾಗಯನ ಪದ ಮುಂದೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಬಾಗಯನ ಪದ ಮುಂದೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಬಾಗಯನ ಪದ ಮುಂದೆ ಶಿವಶಂಕರ ಲಿಂಗವೇ, ಬಂಗಾರದ ಮ್ಯಾಳಿಗಿ ಬೆಳ್ಳಿಯ ನೆಚ್ಚಣಿಕೆ, ಅಚ್ಚನೋ ಡ್ಯಾಳ ತವರಿಗೆ ಸಿರಿಗಿಲೇರಿಕೋಲ, ಅಚ್ಚನೋ ಡ್ಯಾಳ ತವರಿಗೆ ಸಿರಿಗಿಲೇರಿಕೋಲ, ಅಚ್ಚಾದ್ರೆ ನೋ ಡ್ಯಾಳ ತವರೋರು ದೇವಯ್ಯ, ಅಣ್ಣವಲಿ ರಾಜ ಬರುತ್ತಾನ್ರೆ ಸಿರಿಗಿಲೇರಿಕೋಲ, ಅಣ್ಣವಲಿ ರಾಜ ಬರುತ್ತಾನ್ರೆ ಸಿರಿಗಿಲೇರಿಕೋಲ, ಬಂದಂತ ಅಣ್ಣಗ ಗೆಂಡಿಲೆ ನೀರಕೋಟು, ಕಂಬವ ಮರೆ ಮಾಡಳುತ್ತಾಳ್ರೆ ಸಿರಿಗಿಲೇರಿಕೋಲ, ಕಂಬವ ಮರೆ ಮಾಡಳುತ್ತಾಳ್ರೆ ಸಿರಿಗಿಲೇರಿಕೋಲ, ನೀನಾವು ಅಳಬೇಡ ನಾನಾವು ಕರಿಬೇಡ, ನಾಳೆ ದಿವುಳಿಗಿ ಕರಿ ಬರವೇ ಸಿರಿಗಿಲೇರಿಕೋಲ, ನಾಳೆ ದಿವುಳಿಗಿ ಕರಿ ಬರವೇ ಸಿರಿಗಿಲೇರಿಕೋಲ, ನೀನಾವು ಬರಂಗಿಲ್ಲ ನಾನಾವು ಇರಂಗಿಲ್ಲ, ನಗಡ್ದಿನಿ ಬಾಯಿಗೆ ಮರುಣಾವೇ ಸಿರಿಗಿಲೇರಿಕೋಲ, ನಗಡ್ದಿನಿ ದಾರಿಗೆ ಮರುಣಾವೇ ಸಿರಿಗಿಲೇರಿಕೋಲ, ಎಡಕ ಓ ಬಳೆಗಿಡ ಬಲಕ ಮನೆ ಬೆಗಿಡ ಹೋಗಕ್ಕ ದಾರಿ ದವ್ವ ಕಡೆ ಸಿರಿಗಿಲೇರಿ ಕೋಲ ಹೋಗಕ್ಕ ದಾರಿ ದವ್ವ ಕಡೆ ಸಿರಿಗಿಲೇರಿ ಕೋಲ ಕುರ್ಕಾಯ ಅಣ್ಣದವರೇ ಕುರ್ಕಾಯ ತಂಬಿದವರೆ ತಂಗಿದ ಅವಯ್ಯ ಓದಲೇನೆ ಸಿರಿಗಿಲೇರಿ ಕೋಲ ತಂಗಿದ ಅವಯ್ಯ ಓದಲೇನೆ ಸಿರಿಗಿಲೇರಿ ಕೋಲ ನಮಗನ್ನ ಗೊತ್ತಿಲ್ಲ ನಮಗನ್ನ ಗೊರತಿಲ್ಲ ನಿಮ್ಮ ದಾರಿ ನಮಗ ದವ್ಯ ಕಡೆ ಸಿರಿಗಿಲೇರಿ ಕೋಲ ನಿಮ್ಮ ದಾರಿ ನಮಗ ದವ್ಯ ಕಡೆ ಸಿರಿಗಿಲೇರಿ ಕೋಲ ನಿಲಚತ್ತರೆಡ ಕಂಡ ನಿಲಕೋದರೆರೆ ಕಂಡ ಬಂದನ ಅಣ್ಣ ಬಡಬಾಡ ಬಂದನ ಬಗಲೊಳಗ ನಿಂತಾನ ತಂಗಿದ ವಯ್ಯ ಸೊಳವಿಲ್ಲೇ ಸಿರಿಗಿಲೇರಿ ಕೋಲ ತಂಗಿದ ವಯ್ಯ ಸೊಳವಿಲ್ಲೇ ಸಿರಿಗಿಲೇರಿ ಕೋಲ ಓಣೆಗಳು ಅಕ್ಕದವರೇ ಕೆರೆಗಳ